ಅದನ್ನ ಯಾವ ರೀತಿ ತೆಗಿಬೇಕು ಮತ್ತು ಅದನ್ನ ಯಾವ ತರ ಮಾಡ್ಬೇಕು ನಮ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತು. ತಳೆಗಡೆ ಆಯ್ತು, ಈಗ ತಾವು ತಾಳೆ ಬೆಳೆ ಬಂದ್ಮೇಲೆ ಅದನ್ನ ಯಾತ್ರ ಕೊಯ್ಲು ಮಾಡಬೇಕು ಇಳುವರಿ ಅದ್ರ ಬಗ್ಗೆ ಕೇಳ್ತಾ ಇದ್ರಿ. ಇದರನ್ನ ಮುಖ್ಯವಾಗಿ ಏನಂತಂದ್ರೆ ಗಿಡಗಳು ಸುಮಾರು 15 ಫೀಟ್ ಇರೋವರೆಗೂ ನಮ್ಮ ಬೇರೆ ಬೇರೆ ನಮ್ಮ ಕೊಯ್ಲು ಯಂತ್ರಗಳಿದಾವೆ, ಅಂದ್ರೆ ಕಟರ್ಗಳಿದೆ, ಹಾರ್ವೆಸ್ಟಿಂಗ್ ಇಕ್ವಿಪ್ಮೆಂಟ್ಸ್ ಇದೆ, ಅವುಗಳನ್ನ ಉಪಯೋಗ ಮಾಡಿ ಮಾಡ್ಕೋಬಹುದು. ಈಗ ಗಿಡ ಯಾವಾಗ ಜಾಸ್ತಿ ಎತ್ತರ ಬೆಳೀತದೆ 20 ಫೀಟ್ ಮತ್ತು ಅದಕ್ಕಿಂತ ಜಾಸ್ತಿ ಹೋದಾಗ ನಮ್ಗೆ ಟೆಲಿಸ್ಕೋಪಿಕ್ ಕೊಯ್ಲು ಯಂತ್ರಗಳು ಇದಾವೆ, ಅವುಗಳನ್ನ ಉಪಯೋಗ ಮಾಡ್ಕೋಬೇಕಾಗತ್ತೆ. ಮತ್ತೆ ನಿಮ್ಗೆ ಅಲ್ಲಿಯೇ ಬಂದು ಪ್ರಾತ್ಯಕ್ಷಿಕೆ ಮಾಡಬೇಕಾದ್ರೆ ನಮ್ಮ ತೋಟಗಾರಿಕೆ ಇಲಾಖೆ ಅಂದ್ರೆ ಸಮೀಪದಲ್ಲಿ ಇರತಕ್ಕಂಥದ್ದು ಬಿಳಿಗಿ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಲ್ಲಿ ಅಥವಾ ಬಾಗಲಕೋಟೆ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿಯಲ್ಲಿ ತಾವು ಭೇಟಿ ಆದ್ರೆ ಇದಕ್ಕೆ ಬೇಕಾದಂತಹ ತಾಂತ್ರಿಕ ಮಾಹಿತಿಯನ್ನು ನೀಡ್ತಾರೆ. ಅದನ್ನ ಮಾಡಬಹುದು, ಆರ್ ಅಡಿ ಇದ್ರೆ ಏನಂತ ಸಮಸ್ಯೆ ಆಗಲ್ಲ, 20 ಫೀಟ್ ಗಿಂತ ಜಾಸ್ತಿ ಹೋದ್ರೆ ಮಾತ್ರ ಸಮಸ್ಯೆ ಇರುತ್ತೆ. ನೀವು ನಮ್ಮ ಬಿಳಿಗಿ ತಾಲೂಕು ತೋಟಗಾರಿಕೆ ಅಧಿಕಾರಿಗಳನ್ನ ಅಥವಾ ತೋಟಗಾರಿಕೆ ಕಚೇರಿಯನ್ನು ಭೇಟಿ ಆದ್ರೆ ನಿಮ್ ಮಾಹಿತಿ ಕೊಡ್ತಾರೆ. ಆಯ್ತಾ ಸರ್, ಮತ್ತೊಬ್ರು ನಮ್ಮ ಕರೆಯಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಲತಾ ಅಂತ, ಹಿರಿಯರಿಂದ. ಸರ್, ಈಗ ತಾಳೆ ಮರಗಳ ಈಗ ತೆಂಗಿನ ಮರ ಎಲ್ಲ ಬೆಳಿತೀವಲ್ಲ ಸರ್, ಈ ತರನೇ ತಾಳೆ ಮರನು ಬೆಳಿಬೋದ ಸರ್? ತೆಂಗಿನ ಮರಕ್ಕೆ ಮತ್ತು ತಾಳೆ ಮರಕ್ಕೆ ಬಹಳಷ್ಟು ವ್ಯತ್ಯಾಸಗಳಿದೆ, ಯಾಕಂದ್ರೆ ಇಲ್ಲಿ ನೀರಿನ ಅವಶ್ಯಕತೆ ಬಹಳ ಇದೆ ಮೇಡಮ್. ತಾಳೆ ಮರಕ್ಕೆ ನೀರು ನಾವು ಎಷ್ಟು ಚೆನ್ನಾಗಿ ನೀರನ್ನು ಮತ್ತು ಸಸ್ಯ ಪೋಷಕಾಂಶಗಳನ್ನು ಕೊಡ್ತೀವಿ ಆವಾಗ ಮಾತ್ರ ಹೆಚ್ಚಿನ ಇಳುವರಿ ಬರುತ್ತೆ. ಹಿಂಗಾಗಿ ಬೇಸಿಗೆ ಹಂಗಾಮಿನಲ್ಲಿ ನೀರಿನ ಲಭ್ಯತೆ ಸಾಕಷ್ಟು ಇದ್ರೆ ಮಾತ್ರ ಈ ತಾಳೆ ಬೆಳೆ ಬೆಳಿಬೇಕಾಗುತ್ತೆ. ಅಲ್ಲ ಸರ್, ಈಗ ನಾವ್ ಹಿರಿಯೂರು ನಿಯರ್ ಬೈ ಇದೀವಲ್ಲ ಸರ್, ಈಗ ತಾಳೆ ಮರ ಬೆಳೆಯಕ್ಕೆ ಸೂಕ್ತವಾದ ಜಾಗ ಏನ್ ಸರ್? ಇದು ನೀರೇನ್ ಬೋರ್ ಎಲ್ಲ ಚೆನ್ನಾಗಿ ನೀರ್ ಬರುತ್ತೆ ಸರ್? ಈಗ ಬರೀ ಬೋರ್ವೆಲ್ ಮೇಲೆ ನಾವು ಮಾಡಕ್ಕಾಗಲ್ಲ, ಚಿತ್ರದುರ್ಗ ಜಿಲ್ಲೆಯಲ್ಲಿ ತಾಳೆ ಬೆಳೆಗೆ ನೀರಿನ ಲಭ್ಯತೆ ಕಡಿಮೆ ಇದೆ ಅಂತೇಳಿ ನಮಗೆ ವಿಜ್ಞಾನಿಗಳು ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ. ಹಿಂಗಾಗಿ ಚಿತ್ರದುರ್ಗ ಬೆಳೆ ಜಿಲ್ಲೆಯಲ್ಲಿ ನಾವು ತಾಳೆ ಬೆಳೆಯನ್ನ ಪ್ರೋತ್ಸಾಹ ಮಾಡ್ತಾ ಇಲ್ಲ. ಆಯ್ತು ಲತಾ ಅವ್ರೆ, ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ ಹಲೋ, ಕರೆ ಕಟ್ ಆಯ್ತು ಸುಬ್ರತ್ ಸರ್ ಅವ್ರೆ. ಈಗ ಈ ಯೋಜನೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಯೋಜನೆಯ ಒಂದು ಲಾಭ ಪಡಿಬೇಕಂದ್ರೆ ವ್ಯಕ್ತಿಗತವಾಗಿ ಒಬ್ಬ ಫಲಾನುಭವಿ ಯಾವೊಂದು ಅರ್ಹತೆಗಳನ್ನು ಹೊಂದಿರಬೇಕು, ಹೇಗೆ ಅವರನ್ನ ಈ ಕಾರ್ಯಕ್ರಮದಲ್ಲಿ ತೊಡಸ್ಕೋಬಹುದು ಅಂತೀರಾ? ಇಲ್ಲಿ ಮುಖ್ಯವಾಗಿ ರೈತರು ತಮ್ಮ ಹೆಸರಲ್ಲಿ ಜಮೀನು ಇರಬೇಕು ಮತ್ತು ಅವ್ರಿಗೆ ಬೇಕಾದಂತಹ ಸಹಾಯಧನ, ಬಹಳಷ್ಟು ನಾವು ಬೇರೆ ಬೇರೆ ಘಟಕಗಳಲ್ಲಿ ಸಹಾಯಧನ ಕೊಡ್ತಾ ಇದೀವಿ. ಈ ಹೆಚ್ಚಿನ ಒಂದು ಸಹಾಯಧನ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಪ್ರದೇಶ ವಿಸ್ತರಣೆ ಸಹಾಯಧನ ಕೊಡ್ತೀವಿ, ಅದೇ ತರ ಗೊಬ್ಬರಗಳಿಗೆ ಕೊಡಕ್ಕೆ ಸಹಾಯಧನ ಕೊಡ್ತೀವಿ, ನಿರ್ವಹಣೆಗೂ ಸಹ ನಾವು ಸಹಾಯಧನ ಕೊಡ್ತೀವಿ. ಅದನ್ನ ನಮ್ಮ ತಾಲೂಕಿನ ತೋಟಗಾರಿಕೆ ಅಧಿಕಾರಿಗಳನ್ನ ರೈತರು ಭೇಟಿ ಆದ್ರೆ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಜಿಲ್ಲೆ ಟಿ ನರಸೀಪುರ ತಾಲೂಕು ಸ್ವಸ್ಥ ಗ್ರಾಮದಿಂದ ಮಾಧವ್ ಶೆಟ್ರ ಮಾಡ. ನಮಸ್ಕಾರಗಳು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ. ಮಾಧವ್ ಶೆಟ್ರ, ನಿಮ್ಮ ಪ್ರಶ್ನೆ ನೇರವಾಗಿ ಕೇಳಿ. ನಾನು ನೇರವಾಗಿ ಸರ್ ಒಂದು ಪ್ರಶ್ನೆ, ಈಗ ಹೊಸದಾಗಿ ಇವತ್ತಿಂದ ತೋಟಗಾರಿಕೆ ಸಿರಿ ತೋಟಗಾರಿಕೆ ಅಂತ ಕಾರ್ಯಕ್ರಮ ನಡೆಸಿದ್ರೆ ಉದ್ದೇಶ ಏನು ಅಂತ, ಒಂದು ನಾನು ಜುಲೈ ತಿಂಗಳಲ್ಲಿ 2 ಎಕರೆಗೆ 100 ತೆಂಗಿನ ಸಸಿಗಳನ್ನ ನೆಟ್ಟಿದ್ದೀನಿ, ಈಗ ಮಧ್ಯೆ ವ್ಯವಸಾಯ ಮಾಡಬಹುದಂತ ತಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ. ಆಯ್ತು ಶೆಟ್ರ, ಈಗ ಈ ಸಿರಿ ತೋಟಗಾರಿಕೆ ಅಂತಂದ್ರೆ ನಮ್ಮ ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕಾದ್ರೆ ಏನು ಹೆಚ್ಚಿನ ಒಂದು ತಾಂತ್ರಿಕ ಮಾಹಿತಿ ಮತ್ತು ಬೇಕು, ಅದರ ಜೊತೆ ಜೊತೆಗೆನೆ ಸಹಾಯಧನ ಪಡೆಯಕ್ಕೆ ಯಾವ್ಯಾವ ವಿವಿಧ ಯೋಜನೆಗಳಿದೆ ಅವುಗಳ ಬಗ್ಗೆ ನಾವು ನಿರಂತರವಾಗಿ ಪ್ರತಿ ಬುಧವಾರ ಈ ಫೋನ್ ಇನ್ ಕಾರ್ಯಕ್ರಮ ತೋಟಗಾರಿಕೆ ಇಲಾಖೆಯಿಂದ ಬೇರೆ ಬೇರೆ ಅಧಿಕಾರಿಗಳು ನಡೆಸಿಕೊಡ್ತಾರೆ. ಎರಡನೇ ಕ್ವಶನ್ ಕೇಳಿದ್ರಿ, ತೆಂಗು ಬೆಳೆಯಲ್ಲಿ ಇದನ್ನ ಅಂತರ್ಬೆಳೆ ಮಾಡಬಹುದಾ ಅಂತ. ಎಲ್ಲಿ ನೀರು ಸೌಕರ್ಯ ಚೆನ್ನಾಗಿದೆ, ಮುಂದಿನ 30 ವರ್ಷಗಳವರೆಗೂ ಈ ಬೆಳೆ ಇರೋದ್ರಿಂದ ನೀರಿನ ಸೌಕರ್ಯ ಲಭ್ಯತೆ ಎಲ್ಲ ನೋಡಿಕೊಂಡು ಅಂತರ್ಬೆಳೆಯಾಗಿ ಪ್ರಥಮ 4 ವರ್ಷ ಬೆಳಿಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ತೆಂಗು ಮತ್ತು ತಾಳೆ ಬೆಳೆ ಎರಡೂ ಒಂದೇ ಎತ್ತರಕ್ಕೆ ಬೆಳೆಯೋದ್ರಿಂದ ಅಂತರ್ಬೆಳೆ ಸೂಕ್ತ ಅಲ್ಲ. ಅಲ್ಲ ಗುರುಗಳೇ, ನಾನು ಜುಲೈ ತಿಂಗಳಲ್ಲಿ ತೆಂಗು ನೆಟ್ಟಿದ್ದೀನಿ. ಇಲ್ಲ ಬರಲ್ಲ, ಯಾಕಂದ್ರೆ ಎರಡು ತೆಂಗು ಮತ್ತು ತಾಳೆ ಬೆಳೆ ಒಂದೇ ಎತ್ತರ. ತಾಳೆ ಹಾಕಲ್ಲ, ಮಧ್ಯಾಂತರ ಬೇಸಾಯ ಮಾಡಬಹುದು ಅಂತ. ಮಧ್ಯಾಂತರ ಬೇಸಾಯ ಸೂಕ್ತ ಬೆಳೆಗಳು ಯಾವ್ಯಾವ ಇದಾವೆ? ತರಕಾರಿಗಳನ್ನು ಮಾಡಬಹುದು, ಬಾಳೆ ಗಿಡಗಳನ್ನು ಹಾಕಬಹುದು. ಹೆಚ್ಚಿನ ಮಾಹಿತಿಯಾಗಿ ನಮ್ಮ ತೋಟಗಾರಿಕೆ ಇಲಾಖೆಯನ್ನ ತಾವು ಸಂಪರ್ಕ ಮಾಡಬಹುದು. ಆಯ್ತು, ಸಂತೋಷ ಸರ್. ಆಯ್ತು ಮಹದೇಶ್ ಶೆಟ್ರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಹಲೋ ಸರ್. ಹಲೋ, ತಮ್ಮ ಹೆಸರು? ನನ್ನ ಹೆಸರು ಪುಂಡಿಕ್ ಭಗವಲ್ಕರ್ ಅಂತ ಹೇಳಿ. ನಾ ಕನ್ನಾಪುರ ಸ್ವಾಮಿಯಿಂದ ಮಾತಾಡ್ತೀನಿ. ಅಷ್ಟೊಳ್ಳೆ ನಮ್ಮೂರ ಸ್ವಲ್ಪ ಫೋನ್ ಸರಿಯಾಗಿ ಇಟ್ಕೊಂಡು ಮಾತಾಡಿ, ನಿಮ್ಮ ಏನು ಶಬ್ದ ಸರಿಯಾಗಿ ಕೇಳಿಸ್ತಿಲ್ಲ ನಮ್ಗೆ. ಕಾನಾಪುರ ಸ್ವಾಮಿಯಿಂದ ಮಾತಾಡ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ಪುಂಡಿಕ್ ರೀ.